ಆದಿಭಾಜೀನಿ ಶ್ವೇತಸ್ಯ ಸಾಮ್ನ ಈ ಸಪ್ತವಿಧ ಸಾಮನಾದಂತಹ ಭಗವಂತನ ಆದಿನಾಂಗವಾದ ಸಾಮದಿಂದ ಪ್ರತಿಪಾದ್ಯವಾದ ವರಾಹ ರೂಪವನ್ನ ಆಶ್ರಯಿಸಿಕೊಂಡಿರುವುದರಿಂದ ನಾಲ್ಕು ಕಾಲ ಆಯಿತು. ಎರಡು ಕಾಲದ ಪ್ರಾಣಿಗಳಾದವು, ರೆಕ್ಕೆ ಇರುವ ಪ್ರಾಣಿಗಳಾದವು. ಇನ್ನು ಮೇಲೆ ಮಧ್ಯಂದಿನ ಅಭಯತ್ ಸಂಪತಿ ಮಧ್ಯಂದಿನೇ ಸಂಗಮ ಕಾಲ ಆದ್ಮೇಲೆ ಹನ್ನೆರಡರಿಂದ ಹದಿನೆಂಟು ಗಳಿಗೆ ತನಕ ಅಂದ್ರೆ ಹತ್ತೂವರೆ ನಂತರ ಒಂದು ಗಂಟೆ ತನಕ ಅಂತಿದ್ಕೊಳ್ಳೋದು. ಹತ್ತು ಮುಕ್ಕಾಲದಿಂದ ಒಂದು ಕಾಲ ತನಕ ಆಗುತ್ತೆ ಇದು ಮಧ್ಯಾಹ್ನ ಕಾಲ. ಅಭಯತ್ ಸಂಪ್ರತಿ ಮಧ್ಯಂದಿನೇ ಸಂಪ್ರತಿ ಅದನ್ನು ಸರಿಯಾಗಿ ನಮ್ಮ ಎದುರಾಗಿ ಮಧ್ಯಂದಿನದಿಂದ ಹಿಡಿದು ಅದರ ಆಚೀಚೆ ಸಮಯ ಸಂಪ್ರತಿ ಅಂದ್ರೆ ಈಗ ಅಂತಕ್ಕಲ್ಲ, ಸರಿಯಾಗಿ ಪ್ರತಿ ಇದ್ರ ಅಭಿಮುಖ ನಮಗೆ ನೇರ ಎದುರಾಗಿರ್ತಕ್ಕಂಥ ಮಧ್ಯಾಹ್ನ ಅಂದ್ರೆ ಸರಿಯಾಗಿ ಹನ್ನೆರಡು ಗಂಟೆ. ಆದ್ರೆ ಇಲ್ಲಿ ನಾವು ಏನ್ ಮಾಡಿದ್ದೇವೆ, ಅದರ ಆಚೀಚೆ ಕಾಲವನ್ನು ತಗೊಂಡು ಆ ಸಂಜೋ ವೇಲಾದ ನಂತರ ಮತ್ತೆ ಅಪರಾಹ್ನ ಮಧ್ಯಕಾಲ ತನಕ ಮಧ್ಯದಿನ ಒಂದು ಆರು ಗಳಿಗೆ ತಗೊಂಡ್ರೆ ಸುಮಾರು ಹತ್ತು ಮುಕ್ಕಾಲು ಗಂಟೆಯಿಂದ ಒಂದು ಕಾಲು ಗಂಟೆ ಹತ್ತು ಕಾಲು ಗಂಟೆಯಿಂದ ಒಂದು ಗಂಟೆ ಹತ್ತು ಮುಕ್ಕಾಲು ಹತ್ತು ಮುಕ್ಕಾಲು ಗಂಟೆ ಹತ್ತು ಹನ್ನೊಂದು ಮುಕ್ಕಾಲು ಹನ್ನೆರಡು ಮುಕ್ಕಾಲು ಸುಮಾರು ಒಂದು ಕಾಲು ಗಂಟೆ ತನಕ ಆಗುತ್ತೆ ಈ ಮಧ್ಯಾಹ್ನ ಕಾಲ. ಅದಕ್ಕೆ ಇಲ್ಲಿ ನಮಗೆ ಹಿಂಕಾರ ಆಯ್ತು, ಪ್ರಸ್ತಾವ ಆಯ್ತು, ಆದಿ ಆಯ್ತು, ಆಮೇಲೆ ಬಂದ ಉದ್ಗೀತನ ಅಂತ ನನಗೆ ಬಂದಂತ. ಅದರಿಂದ ಅಥಯ ಸಂಪ್ರತಿ ಮಧ್ಯಂದಿನೆ ಸ ಉದ್ಗೀತ, ಅದಕ್ಕೆ ಉದ್ಗೀತ ನಾಮಕನಾಗಿರತಕ್ಕಂಥ ನಾರಾಯಣನೇ ಆ ಮಧ್ಯಾಹ್ನದ ನಡುಬಿಸಿಲು ನೆತ್ತಿಯ ಮೇಲೆ ಇರತಕ್ಕ ಸೂರ್ಯ ಅಂತೀವಲ್ಲ ಅದೇ ಸಂಪ್ರತಿ ಮಧ್ಯಂದಿನ. ಸಂಪ್ರತಿ ನೆತ್ತಿಯ ಮೇಲೆ ಇರತಕ್ಕಂಥ ಸೂರ್ಯ, ಅದರಲ್ಲಿ ಇರತಕ್ಕಂಥ ಭಗವತ್ ಶಕ್ತಿ ಅದು ನಾರಾಯಣ ನಾಮಕವಾದ. ಅದು ಯಾವ ಪ್ರಾಣಿಗಳನ್ನ ನಿಯಂತ್ರಣ ಮಾಡತಕ್ಕ ರೂಪ, ನಮಗೆ ಪಕ್ಷಿಗಳಾಯ್ತು, ಪ್ರಾಣಿಗಳು ಆಯ್ತು, ಮನುಷ್ಯರ ಎಲ್ಲ ಆಗೋಯ್ತಲ್ಲ. ಸದಸ್ಯ ದೇವಾ ಅನ್ವಾಯತ್ತ ನಾರಾಯಣ ರೂಪವನ್ನು ಉಪಾಸನೆ ಮಾಡತಕ್ಕವರು ದೇವತೆಗಳು. ಯಾರು ನಾರಾಯಣ ರೂಪವನ್ನು ಉಪಾಸನೆ ಮಾಡ್ತಾರೆ ಅವರೆಲ್ಲ ದೇವತೆಗಳೇ. ನಾರಾಯಣ ರೂಪ ಉಪಾಸಕರು ಅಂದ್ರೆ ಗುಣಪೂರ್ತಿ ಉಪಾಸಕರು ಅಂತ. ನಾರಾಯಣ ಅಂದ್ರೆ ನಾರ ಅಂದ್ರೆ ಗುಣಗಳು, ಅಯನ ಅಂದ್ರೆ ಅದಕ್ಕೆ ಆಶ್ರಯ, ಸಮಸ್ತ ಗುಣ ಸಂಪೂರ್ಣ ಅಂತ ಭಗವಂತರು ಯಾವ ಶಬ್ದ ನಿಂತಬೇಕಾದ್ರೆ ಉಪಾಸನೆ ಮಾಡ್ತಾರೆ. ನಾರಾಯಣದ ಉಪಾಸನೆ ಯಾವಾಗತ್ತೆ ಅಂದ್ರೆ ಗುಣಪೂರ್ಣತ್ವದ ಉಪಾಸನೆ, ಪೂರ್ಣ ಗುಣಗಳಿಂದ ಉಪಾಸನೆ ದೇವತೆಗಳು ಮಾತ್ರ ಮಾಡುವುದು, ಉಳಿದವರು ಮಾಡುವುದೇ. ಅದರಿಂದ ಪೂರ್ಣ ಗುಣದಿಂದ ಪೂರ್ಣ ಗುಣತ್ವ ಉಪಾಸನೆ ಮಾಡತಕ್ಕವರು ಅವರು ದೇವತೆಗಳು. ಹಾಗಾಗಿ ನಾರಾಯಣ ರೂಪವನ್ನ ದೇವತೆಗಳು ಆಶ್ರಯಿಸಿದ್ದಾರೆ. ಅದರಿಂದ ಏನಾಯ್ತು, ಅದರಿಂದ ಗುಣಪೂರ್ಣ ನಾರಾಯಣ ಅಂತ ಅನ್ನುವುದರಿಂದ ಭಗವಂತ ಉದ್ಗೀತ ಎಲ್ಲಕ್ಕಿಂತ ಉತ್ತಮ ಗುಣಪೂರ್ಣ ಅಂತ ಧ್ಯಾನ ಮಾಡಿದವರು. ಆದ್ರಿಂದ ತಸ್ಮಾತ್ತೇ ಸಪ್ತಮ ಪ್ರಾಜಾಪತ್ಯಾನ ಉದ್ಗೀತ ಪ್ರಾಜಿನ ಶ್ವೇತಸ್ಯ ಸಾಮ್ನ. ಅದರಿಂದ ಈ ಸಪ್ತವಿಧ ಸಾಮದಲ್ಲಿ ಉದ್ಗೀತ ನಾಮಕವಾದ ಸಾಮದಿಂದ ಪ್ರತಿಪಾದ್ಯನಾದ ಉದ್ಗೀತ ನಾಮಕನಾದ ನಾರಾಯಣನನ್ನು ಉಪಾಸನೆ ಮಾಡಿದ್ದರಿಂದ ಏನು ಅಂತ, ಅವನು ನಾರಾಯಣ ಎಲ್ಲ ಗುಣಗಳ ಪೂರ್ಣ ಅಂತ ಉಪಾಸನೆ ಮಾಡಿದ್ದರಿಂದ, ಎಲ್ಲರಿಗಿಂತ ಉತ್ತಮ ಎಲ್ಲ ಗುಣಗಳಿಂದ ತುಂಬಿದ ಉಪಾಸನೆ ಮಾಡಿದ್ದರಿಂದ ಪ್ರಾಜಾಪತ್ಯಾನ ಪ್ರಜಾಪತಿಯ ಮಕ್ಕಳಾದ ದೇವಾಸುರರಲ್ಲಿ, ದೇವಾಸುರಿಗೆ ಮನುಷ್ಯರು ತಗೊಳ್ಳಿ, ಭಗವಂತನಿಂದ ಸೃಷ್ಟವಾದ ಪ್ರಜಾಪತಿ ಸೃಷ್ಟವಾದ ಪ್ರಾಣಿ ಪ್ರಪಂಚದಲ್ಲಿ ಸತ್ತಮ ಶ್ರೇಷ್ಠರಾದರು. ಕಾರಣ ಏನು, ಎಲ್ಲಕ್ಕಿಂತ ಉತ್ತಮ ಅಂತ ಭಗವಂತನನ್ನು ಉಪಾಸನೆ ಮಾಡಿದವರು ಎಲ್ಲ ಗುಣಪೂರ್ಣರು. ಅದರಿಂದ ಎಲ್ಲರಿಗಿಂತ ಹೆಚ್ಚು ಗುಣವಂತರಾದರು, ಸತ್ತಮ ಹೆಚ್ಚು ಗುಣವಂತರಾದರು, ಗುಣಗಳಿಂದ ಸದ್ಗುಣಗಳಿಂದ ಹೆಚ್ಚು ಪೂರ್ಣರಾದರು. ಕಾರಣ ಎಲ್ಲರಿಗಿಂತ ಹೆಚ್ಚು ಗುಣಪೂರ್ಣೆ ಉಪಾಸನೆ ಮಾಡಿದವರು. ದೇವತೆಗಳು ಆಯ್ತು, ಮನುಷ್ಯರಾಯ್ತು, ಪ್ರಾಣಿಗಳಾಯ್ತು, ಪಕ್ಷಿಗಳಾಯ್ತು, ನಾಲ್ಕು ಬಗೆ ಎದ್ದಾಯ್ತು. ಪಶುಗಳು ಪಶುಗಳು ಪಕ್ಷಿಗಳು ಮನುಷ್ಯರು ದೇವತೆಗಳು. ಆಮೇಲೆ ಇನ್ನು ಮುಂದೆ ಬರತಕ್ಕಂಥದ್ದು ಪ್ರತಿಕಾರ, ಅದು ಯಾವಾಗ ಅಂದ್ರೆ ಅಥ ಯದು ಊರ್ಧ್ವಂ ಮಧ್ಯಂದಿನಾದ್ ಪ್ರಾಗ ಪ್ರಾಕ್ಷಣಾದ್ ಸತ್ ಪ್ರತಿಹಾರ ಸದಸ್ಯ ಗರ್ಭ ಅನ್ವಾಯತ್ತಾಹ ತಸ್ಮಾತ್ತೇ ಪ್ರತಿಹೃತಾಹ ನಾಮಪದ್ಯಂತೆ. ಮಧ್ಯಾಹ್ನದಿಂದ ಅನಂತರ ಅಂದ್ರೆ ಹದಿನೆಂಟು ಗಳಿಗೆ ನಂತರ ಆರು ಗಳಿಗೆ ಎದ್ದು ಇಪ್ಪತ್ನಾಲ್ಕರಿಗೆ ತನಕ, ಹದಿನೆಂಟರಿಂದ ಇಪ್ಪತ್ನಾಲ್ಕರಿಗೆ ತನಕ, ಅದು ಅಪರಾಹ್ನಕ್ಕಿಂತ ಮೊದಲು ಮಧ್ಯಾಹ್ನದ ಮೇಲೆ ಸುಮಾರು ಒಂದು ಗಂಟೆ ತನಕ ಮಧ್ಯಾಹ್ನ ಮೇಲೆ, ಅದನ್ನೇ ಕುತುಪಕಾಲ ಅಂತ ಹೇಳ್ತಾರೆ. ಹದಿನೆಂಟು ಕೊನೆಯ ಎರಡು ಗಳಿಗೆ ಒಂದು ಗಂಟೆಯಲ್ಲಿ ಕೊನೆಯ ನಲವತ್ತೆಂಟು ನಿಮಿಷ ಅಂದ್ರೆ ಹನ್ನೆರಡು ಜಾಗದಿಂದ ಒಂದು ಗಂಟೆ ತನಕದ ಅವಧಿ ಉಂಟಲ್ಲ, ಅದನ್ನು ಕುತುಪಕಾಲ ಅಂತ ಹೇಳುವುದು. ಅದು ಪಿತೃಗಳಿಗೆ ಬೆಂಡ ನಾಮಕನಾದ ಅನಿರುದ್ಧನೇ ಪ್ರತಿಯೊಂದು ಗರ್ಭದಲ್ಲಿ ಇರತಕ್ಕಂತಹ ಭ್ರೂಣಗಳ ದೇವತೆ. ಇನ್ನು ಹುಟ್ಟುವ ಮುಂಚಿನ ಸ್ಥಿತಿಯ ದೇವತೆ, ಪ್ರತಿಯೊಂದು ಗರ್ಭದಲ್ಲಿ ಇರತಕ್ಕಂತಹ ಭ್ರೂಣಗಳನ್ನ ರಕ್ಷಿಸುವಂತಹ ಶಕ್ತಿ ಅನಿರುದ್ಧ. ಅನಿರುದ್ಧ ರಕ್ಷಣೆ ಮಾಡದೇ ಇದ್ರೆ ಒಂದು ಗರ್ಭಧಾರಣೆ ಆಗುವುದಿಲ್ಲ, ಇಲ್ಲ ಗರ್ಭಪಾತ ಆಗುತ್ತೆ. ಅದನ್ನ ರಕ್ಷಣೆ ಮಾಡಬೇಕು. ಅಷ್ಟಾತ ಗರ್ಭಂ ದಧಾತುತೇ, ಪ್ರಸ್ತರದಿದ್ದರೆ ಒಂದು ಗರ್ಭಧಾರಣೆ ಆಗುವುದಿಲ್ಲ, ಇಲ್ಲ ಗರ್ಭಪಾತ ಆಗುತ್ತೆ. ಅದನ್ನ ರಕ್ಷಣೆ ಮಾಡತಕ್ಕಂಥ ಅಷ್ಟಾತ ಗರ್ಭಂ ದಧಾತುತೇ, ಪ್ರಸ್ತರ ದಿವಸ ಈ ಮಂತ್ರ ಹೇಳ್ತಾರೆ ಪುರೋಹಿತರು. ಪುರೋಹಿತರು ಅದರ ಅರ್ಥ ಗೊತ್ತಿರುವುದಿಲ್ಲ, ಗಂಡಿಗೂ ಗೊತ್ತಿರಲಿಲ್ಲ, ಹೆಣ್ಣಿಗೂ ಗೊತ್ತಿರಲಿಲ್ಲ. ವಿಷ್ಣು ಯೋನಿಂ ಕಲ್ಪಯತು ತ್ವಷ್ಟಾ ರೂಪಾಣಿ ವಿಂಶತು ಆಸಿಂಚತು ಪ್ರಜಾಪತಿ ಹೀಥಾತ ಗರ್ಭಂ ದಧಾತು ತೇ. ಧಾತ ಅಂದರೆ ಅದನ್ನು ಧಾರಕ, ಧಾರಕರ ಗರ್ಭಧಾರಕನಾಗಿರ್ತಕ್ಕಂಥ ಅನಿರುದ್ಧನು ನಿನ್ನಲ್ಲಿ ಗರ್ಭಧಾರಣೆ ಆಗುವಂತೆ ಮಾಡಲಿ, ಆ ಗರ್ಭವನ್ನು ಧಾರಣೆ ಮಾಡಲಿ, ಗರ್ಭಪಾತವಾಗಿ ಭ್ರೂಣ ಹತ್ಯೆ ಆಗದೇ ಇರಲಿ ಅಂತ ಮಂತ್ರದಲ್ಲಿ ಪ್ರಾರ್ಥನೆ ಮಾಡ್ತಾರೆ. ನಿಷೇಧ ದಿವಸ ಈ ಆ ಮಂತ್ರವನ್ನು ಹೇಳತಕ್ಕವರು ಗಂಡು ಪುರೋಹಿತರಲ್ಲ, ಪುರೋಹಿತರ ಅರ್ಥ ಇಲ್ಲ ಅದಕ್ಕೆ. ಗಂಡು ಸಮಾಗಮ ಕಾರ್ಯದಲ್ಲಿ ಹೇಳಬೇಕಾದ ಮಂತ್ರ ಅದು, ಅವರಿಗೆ ಬರ್ಕೊಟ್ಟು ಅದಕ್ಕೆ ಹೇಳುವುದು ಹೇಳ್ತಾರೆ. ಅದಕ್ಕೋಸ್ಕರ ಪುರೋಹಿತರು ಹೇಳಿ ಕಳಿಸ್ಬಿಡ್ತಾರೆ ಅಷ್ಟೇ ಕೊಡುಗೆ. ನಿಜವಾಗಿ ಅಸಹ್ಯ ಅದು. ಅದು ನಿಜವಾಗಿ ಗಂಡು ಹೆಣ್ಣಿನ ಹತ್ರ ಹೇಳ್ತಕ್ಕಂಥ ಕಡ್ಡಾಯ ಅದು. ಆತ ಗರ್ಭಂ ದಧಾತುತೆ, ನಿನ್ನ ಗರ್ಭದ ಒಳಗೆ ಅನಿರುದ್ಧ ಕೂತು ಈ ಗರ್ಭವನ್ನು ರಕ್ಷಿಸಲಿ ಅಂತ ಅವನ ತನ್ನ ಹೆಂಡತಿ ಹತ್ರ ಹೇಳಬೇಕು ಅಂತ ಡಯ ಆಗಿದೆ ಅದು. ಅದು ಇಲ್ಲಿಗೆ ಅದನ್ನು ಬರ್ಕೊಟ್ಟು ಅವನು ಎಲ್ಲಿ ಹೇಳ್ತಾನೆ, ಅದಕ್ಕೆ ಪುರೋಹಿತರು ಹೇಳಿ ಕಳಿಸ್ತಾರೆ ಅಷ್ಟೇ. ಅಂದ್ರೆ ನಮ್ಮ ಇಡೀ ಎಲ್ಲ ನಿಜವಲ್ಲೂ ಈ ತರ ಒಂದು ಅಸಹ್ಯವಾದ ಮೆಕ್ಯಾನಿಕಲ್ ಆಗಿದೆ. ಅಂದ್ರೆ ಧಾತ ಗರ್ಭಂ ದಧಾತು, ಗರ್ಭಧಾರಣೆ ಮಾಡತಕ್ಕಂಥ ಶಕ್ತಿ ಅದು ಅನಿರುದ್ಧ ರೂಪ. ಅದರಿಂದ ಪ್ರತಿಹಾರ ಅಂದ್ರೆ ಅನಿರುದ್ಧ. ಅನಿರುದ್ಧ ಪ್ರತಿಹಾರ ಶಬ್ದ ವಾಚ್ಯನಾಗಿ, ಪ್ರತಿಹಾರ ಸಾಮರ್ಥ್ಯದ ವಾಚ್ಯನಾಗಿರ್ತಕ್ಕ ಅನಿರುದ್ಧನೇ ಮಧ್ಯಾಹ್ನ ಅನಂತರ ಅಪರಾಹ್ನಕ್ಕಿಂತ ಮೊದಲನೆಯ ಸಮಯದಲ್ಲಿ ಆಕಾಶದಲ್ಲಿ ಇರತಕ್ಕಂತಹ ಸೂರ್ಯನಲ್ಲಿ ಸನ್ನಿಹಿತನಾಗಿರ್ತಕ್ಕಂಥ ಭಗವಂತನೇ ಗರ್ಭದಲ್ಲಿ ಇರತಕ್ಕಂಥ ಭ್ರೂಣದ ರಕ್ಷಕನೇನು. ಅದರಿಂದ ಸದಸ್ಯ ಗರ್ಭಾಹ ಅನ್ವಾಯಿತಾಹ, ಅದರಿಂದ ಏನಾಗುತ್ತೆ ಅಂದ್ರೆ ತಸ್ಮಾತ್ ತೇ ಪ್ರತಿಹೃತಾಹ ನಾಮಪದ್ಯಂತೆ ಪ್ರತಿಹಾರ ಭಾಜಿನೋ ಹ್ಯಸ್ಯ ತಸ್ಯ ಸಾಧನ. ಅದರಿಂದಲೇ ಗಂಡಸ್ಸಿನ ದೇಹದಲ್ಲಿ ರೇತಸ್ಸಿನಲ್ಲಿ ಜೀವಾಣುಗಳಿರ್ತ, ಆ ಜೀವಾಣುಗಳನ್ನ ಹೆಣ್ಣಿನ ಗರ್ಭಕ್ಕೆ ಗಂಡು ನಿಷೇಧ ಮಾಡ್ತಾನೆ. ನಿಷೇಧ ಮಾಡಿದ್ರೆ ಅದು ಗರ್ಭದಲ್ಲಿ ಹೇಗೆ ಉಳಿಯಿತು, ಅದು ಹೇಗೆ ಬೆಳೆಯಿತು? ಪ್ರತಿಹಿತ ಅಂದ್ರೆ ಕೊಂಡು ಹೋಗಿ ನಿಷೇಧ ಮಾಡಿತು. ಹೆಣ್ಣಿನ ಗರ್ಭದೊಳಗೆ ಇರಿಸಿದಂತಹ ಜೀವಾಣು ಅದು ಒಳಗಿನ, ಯಾಕೆಂದ್ರೆ ಹೊಟ್ಟೆ ಒಳಗೆ ಹೋದಂತಹ ಒಂದೇ ಒಂದೋ ಜೀರ್ಣವಾಗಿ ಹೋಗುತ್ತೆ ವ್ಯವಸ್ಥೆ ಆಗಿರುತ್ತೆ. ಯಾವುದೇ ಒಂದು ವಸ್ತು ಹೊಟ್ಟೆ ಒಳಗೆ ಹೋದ್ರೆ ಒಂದೋ ಜೀರ್ಣವಾಗುತ್ತೆ, ಜೀರ್ಣ ಆಗದಿದ್ರೆ ಅದು ಮಲಮೂತ್ರವಾಗಿ ಹೋಗ್ಬೇಕು, ಎರಡೂ ಆಗದಿದ್ರೆ ಎಕ್ಸ್ಟ್ರಾ ಗ್ರೋತ್ ಆಗಿ ಆಪರೇಷನ್ ಮಾಡಿ ತೆಗೆಯಬೇಕು. ಇದು ಮೂರು ಆಗದೆ ಒಳಗಿನಿಂದ ಹೊಸ ಜೀವ ನಿರ್ಮಾಣ ಆಗೋದಕ್ಕೆ ಕಾರಣ ಅನಿರುದ್ಧ. ಇಲ್ಲದೇ ಇದ್ರೆ ಅದು ವೇಸ್ಟ್ ಆಗ್ತಿತ್ತು. ತಸ್ಮಾತ್ತೇ ಪ್ರತಿಹೃತಾಹ, ಗರ್ಭದ ಒಳಗೆ ಅದನ್ನು ನಿಷೇಧ ಮಾಡಿ ಇಟ್ಟಾಗ ನಾಮಪದ್ಯಂತೆ ಅದು ನಾಶವಾಗದೆ ಹೊಸ ಜೀವವಾಗಿ ಬೆಳೀಲಿಕ್ಕೆ ಕಾರಣ. ಇನ್ನು ಯಾವುದು ಹೊಟ್ಟೆ ಒಳಗೆ ಹೋದ ನಾಶವಾಗಿ ಹೋಗುತ್ತೆ, ನಾಶವಾಗಿ ಬಲವಾಗಿ ಹೋಗುತ್ತೆ, ಇಲ್ಲ ನಾಶವಾಗಿ ಜೀರ್ಣವಾಗಿ ಹೋಗುತ್ತೆ. ರಕ್ತಕ್ಕೂ ಮಾಂಸಕ್ಕೂ ಸೇರಿ ಅದು ದೇಹದಲ್ಲಿ ಸೇರಿ ಹೋಗ್ತದೆ. ಇದು ದೇಹದಲ್ಲಿ ಸೇರದೆ, ದೇಹದಿಂದ ಹೊರಗೆ ಹೋಗದೆ, ದೇಹಕ್ಕೆ ಬಾಧಕವಾದ ಎಷ್ಟಾದರೂ ಆಗದೆ ಅದು ನಾಶವಾಗದೆ ಹೊಸ ಸೃಷ್ಟಿಯಾಗಿ ಬೆಳೀತದಲ್ಲ, ಅದ ಕಾರಣ ಅನಿರುದ್ಧ. ತಸ್ಮಾತ್ತೇ ಪ್ರತಿಹೃತಾ ನಾಮಪದ್ಯಂತೆ ಪ್ರತಿಹಾರ ಭಾಗಿನೋ ಈ ಸಸ್ಯ ಸಾಧನ. ಆಯ್ತು, ಅವರ ವಿಷಯ ಆಯ್ತು. ನಮಗೆ ಇನ್ನಿಬ್ಬರಿದ್ದಾರೆ, ಇನ್ನಿಬ್ಬರು ಯಾರು? ಗರ್ಭದಲ್ಲಿ ಇರತಕ್ಕವರಾಯ್ತು, ಗರ್ಭದಿಂದ ಹೊರಗೆ ಬಂದ ಪ್ರಾಣಿಗಳು ಆಯ್ತು, ಗರ್ಭದಲ್ಲಿ ಇರತಕ್ಕ ಪ್ರಾಣಿಗಳು ಪಶುಗಳು ಪಕ್ಷಿಗಳು ಎಲ್ಲಕ್ಕೂ ಬಂದಿತ್ತು. ಗರ್ಭದಿಂದ ಹೊರಗೆ ಬಂದ ಮೇಲೆ ನಾಲ್ಕು ಕಾಲಿನದ್ದಾಯ್ತು ಅಥವಾ ರೆಕ್ಕೆ ಇದ್ದದ್ದಾಯ್ತು, ಇದೆಲ್ಲ ಆಯ್ತು. ಇನ್ನು ಎರಡು ಉಳಿದಲ್ಲಿ ಇನ್ಯಾವನು ಉಪದ್ರವಾದ ಇದನ್ನ ಎರಡಿದೆ ಇದು ಅದು ಎಲ್ಲಿಂದ ಅಂದ್ರೆ ಈಗ ಅಥಯತ್ ಪ್ರಾಗಸ್ತಮಯ ಊರ್ಧ್ವಂ ಅಪರಾಹ್ನಾತ್ ಪ್ರಾಗಸ್ತಮಯ, ಅಪರಾಹ್ನ ಕಾಲ ಪ್ರಾರಂಭ ಆಗಿ ಅದರ ನಂತರ ಸೂರ್ಯಾಸ್ತದ ಕಾಲದ ತನಕ ಅಂದ್ರೆ ನಾವೀಗ ಇಪ್ಪತ್ನಾಲ್ಕರಿಗೆ ಬಂದಿದ್ದೆ, ಇಪ್ಪತ್ನಾಲ್ಕರಿಂದ ಮೂವತ್ತರ ತನಕ ಕೊನೆಯ ಆರುಗಳಿಗೆ ಅಪರಾಹ್ನದಿಂದ ಸೂರ್ಯಾಸ್ತದ ತನಕದ ಕಾಲ ಇದು ಅಥಯತ್ ಊರ್ಧ್ವಂ ಅಪರಾಹ್ನಾತ್ ಪ್ರಾಗ್ ಪುರಾ ಪ್ರಾಗಸ್ತಮಯ ಅದು. ಅದೇನು ಅಂದ್ರೆ ಸ ಉಪದ್ರವ, ಅದನ್ನು ಉಪದ್ರವ ಸಾಮದಿಂದ ವಾಚ್ಯನಾದ ಉಪದ್ರವ ಶಬ್ದ ವಾಚ್ಯನಾದ ನರಸಿಂಹರೇ ಆ ಕಾಲದಲ್ಲಿ ನರಸಿಂಹ ಅವತಾರ ಆದ ಕಾಲ ಅದು ನರಸಿಂಹಸ್ತಮಯ ತನಕ ನರಸಿಂಹ ಇರ್ತಾರೆ. ಅದಕ್ಕೆ ಹೇಳಿದ್ದಾರೆ. ತದಸ್ಯ ಅರಣ್ಯ ಅನ್ವಯತ್ತಾರ, ಅರಣ್ಯದಲ್ಲಿರ್ತಕ್ಕವುಗಳು, ಅರಣ್ಯದಲ್ಲಿರ್ತಕ್ಕವುಗಳು ಎಲ್ಲ ಒಂದು ಕಾಡಿನಲ್ಲಿರ್ತಕ್ಕಂತಹ ವೃಕ್ಷ ಜೀವಗಳು ಅವು ಬಿಟ್ಟಿದ್ದೇವೆ. ನಾವೀಗ ಎಲ್ಲ ಎರಡು ಕಾಲ ಕಾಲ ಇಲ್ಲದಿದ್ದೇವೆ, ಬಿಟ್ಟೇ ಬಿಟ್ಟಿದ್ದೇವೆ. ಕಾಡಿನಲ್ಲಿರತಕ್ಕಂತಹ ವೃಕ್ಷಾದಿಗಳು, ಸರೀಸೃಪಾದಿಗಳು, ಕಾಡಿನಲ್ಲಿರ್ತಕ್ಕಂತಹ ಮೃಗಾದಿಗಳು, ಕಾಡಿನಲ್ಲಿರ್ತಕ್ಕಂಥ ಕ್ರೂರ ಜಂತುಗಳು ಎಲ್ಲ ಬಂತು. ವಿಶೇಷವಾಗಿ ಅರಣ್ಯದಲ್ಲಿರತಕ್ಕಂತಹ ಜೀವಜಾಲ ಅದನ್ನ ನರಸಿಂಹ ಸೂರ್ಯಾಸ್ತದ ತನಕ ಇರತಕ್ಕಂತಹ ಉಪದ್ರವ ವಾಚನಾದ ನರಸಿಂಹನಾಧೀನವಾಗಿರತಕ್ಕಂಥ, ಆದ್ರಿಂದಲೇ ಅದು ತಸ್ಮಾತ್ತೇ ಕಾಡಿನಲ್ಲಿರತಕ್ಕಂತಹ ಪ್ರಾಣಿಗಳು, ಇದನ್ನು ವಿಶೇಷವಾಗಿ ಕಾಡಿನಲ್ಲಿ ಇರತಕ್ಕಂತಹ ಗುಹೆಗಳು, ಆಮೇಲೆ ಪೊದರುಗಳು, ಈ ಕಕ್ಷ ಶೋಭ್ರ, ಶೋಭ್ರ ಅಂದ್ರೆ ಪೊದರು, ಈ ಗುಹೆಗಳು ಸಣ್ಣ ಸಣ್ಣ ಕೇವ್ಸ್, ಕಕ್ಷ ಅಂದ್ರೆ ಬುಷಸ್ ಪೊದರುಗಳು, ಈ ಕಕ್ಷ ಶೋಭ್ರಗಳಿಗೆ ನಿಯಾಮಕ ನರಸಿಂಹ, ವಿಶೇಷವಾಗಿ ಈ ಸಮಸ್ತ ಅರಣ್ಯದಲ್ಲಿ ಇರತಕ್ಕಂತಹ ಪ್ರಾಣಿಗಳಿಗೂ ನಿಯಾಮಕ ನರಸಿಂಹ, ಅಂದ ಕಕ್ಷ ಶುಭ್ರಗಳಲ್ಲಿ ವಿಶೇಷವಾಗಿ ಇವುಗಳನ್ನು ನಿಯಮಿಸತಕ್ಕ ನರಸಿಂಹನ ವಿಶೇಷ ಸನ್ನಿಧಾನ ಇದೆ. ಅವು ಅವುಗಳಿಗೆ ಗೊತ್ತಿಲ್ಲ, ಆದರೂ ನೇಚರ್ ಪ್ರಾಕೃತಿಕವಾಗಿ ಆ ಸ್ವಭಾವ ಸಹಜವಾಗಿ ಬರುತ್ತೆ. ತಸ್ಮಾತ್ತೆ ಪುರುಷಂ ದೃಷ್ಟ ಕಕ್ಷಂ ಶೋಭ್ರಂ ಇದು ಉಪದ್ರವಂತಿ, ಉಪದ್ರವ ಶಬ್ದವಾಚ್ಯನಾದ ನರಸಿಂಹನನ್ನ, ನರಸಿಂಹನ ನಿಯಂತ್ರಣಕ್ಕೊಳಪಟ್ಟ ಪ್ರಾಣಿಗಳು ಕಾಡಿನಲ್ಲಿ ಯಾರಾದರೂ ಮನುಷ್ಯರನ್ನು ಕಂಡರೆ ತಕ್ಷಣ ಎಲ್ಲಿ ಸೇರಿಕೊಂಡಾವೆಂದ್ರೆ ಒಂದು ಕಕ್ಷದೊಳಗೆ, ಒಂದು ಪದದೊಳಗೆ ಅಡಗಿಕೊಳ್ತವೆ, ಇಲ್ಲ ಶೋಭ್ರ ಯಾವುದಾದ್ರೂ ಕೇವಸಿನ ಒಳಗೆ ಹೋಗಿ ಕೂತ್ಕೊಳ್ತವೆ. ಉಪದ್ರವಂತಿ ಇದ್ರೆ ಓಡಿ ಹೋಗಿ ಕೂತ್ಕೊಳ್ಳು, ಆಶ್ರಯ ಆಸರೆ ಪಡೆಯುವುದು, ಅದರೊಳಗೆ ಹೋಗಿ ಮರೆಯಾಗಿ ಕೂಡ. ಯಾಕೆ ಕೂಡ್ತಾವೆ ಅಂದ್ರೆ ಇವು ಕಾಡಿನಲ್ಲಿರ್ತಕ್ಕ ಪ್ರಾಣಿಗಳಿಗೂ ನರಸಿಂಹ ನಿಯಾಮಕ, ವಿಶೇಷವಾಗಿ ಕಕ್ಷ ಶೋಭ್ರಗಳಲ್ಲಿ ಅವಳಿಗೆ ರಕ್ಷಕನಾಗಿ ಅವರಿದ್ದಾರೆ. ಅದು ಅವಳಿಗೆ ಗೊತ್ತಿಲ್ಲದೆ ಇದ್ದು ಸೀದ ಹೋಗುದಲ್ಲಿ ಕಕ್ಷ ಶುಭ್ರವಿತ್ತು ಉಪದ್ರವಂತಿ, ಕಾರಣ ಉಪದ್ರವ ಭಾಜಿನೋ ಯಸ್ಯ ಸಂಗ್ರಹ, ಈ ಉಪದ್ರವ ಶಬ್ದವಾಚ್ಯನಾಗಿರ್ತಕ್ಕಂಥ ನರಸಿಂಹನ ರೂಪದ ಆಶ್ರಯದಲ್ಲಿರತಕ್ಕವುಗಳು. ಆಯ್ತು, ಕೊನೆಯದು ನಿಧನ ಯಾವುದು? ಅಭಯತ್ ಪ್ರಥಮಾಸ್ತಮಿದೇ ತನ್ನಿಧನಂ, ಮೊದಲನೆಯ ಅಸ್ತಮಯದಿಂದ ಹಿಡಿದು ಅನಂತರದ ಕಾಲ. ಮತ್ತೆ ಆಡುಗಳಿಗೆ ತಗೊಳ್ಳೋಣ, ಆಡುಗಳಿಗೆ ನಾವು ತಗೊಂಡ್ರೆ ಎರಡೂವರೆ ಗಂಟೆ ಆಗುತ್ತೆ, 2:24 ಆಗುತ್ತೆ ಆಡುಗಳಿಗೆ, 2:24, 6 8:30 ತನಕ ಅದು. ಆಮೇಲೆ ಅವನ ಅನಂತರದ ಚಟುವಟಿಕೆಗೆ ಆಮೇಲೆ ಅವನು ವಿಶ್ರಾಂತಿಗೆ ಹೋಗುತ್ತಾನೆ. ಅಥವಾ ಸೂರ್ಯಾಸ್ತ ಆದ್ಮೇಲೆ ಅವನು ಎಷ್ಟು ಹೊತ್ತು ಅವನ ಚಟುವಟಿಕೆ ಇರುತ್ತೋ ಅಷ್ಟು ಹೊತ್ತು ಅವನು ಅದಲ್ಲೇ, ಯಾಕಂದ್ರೆ ಸೂರ್ಯ ಮತ್ತೆ ರಾತ್ರಿಯಲ್ಲಿ ಸೂರ್ಯನಲ್ಲಿ ಭಗವಂತ ಇಲ್ಲ ಅಂತಿಲ್ಲ, ಅದನ್ನ ಅಮೇರಿಕದವರು ಉಪವಾಸ ಮಾಡೋದು, ನಾವು ಉಪವಾಸ ಮಾಡುವಂಗಿಲ್ಲ, ಅಲ್ಲೇ ಹೋಗ್ತಾರೆ, ಅಲ್ಲೇ ಉಪವಾಸ ಮಾಡೋದು ಗೊತ್ತಿದ್ರೆ ಮಾಡ್ತಾರೆ, ಇಲ್ಲದಿದ್ರೆ ಅರಣ್ಯಗಳ ಹಾಗೆ ಆಗ್ತಾ ಇರುತ್ತೆ ಗೊತ್ತಿರೋದು. ಕೊನೆಯ ಗಳಿಗೆ ರಾತ್ರಿಯಲ್ಲಿ ಸೂರ್ಯಾಸ್ತದ ನಂತರ ಸೂರ್ಯನಲ್ಲಿ ಸನ್ನಿಹಿತವಾದಂತಹ ರೂಪ ಯಾವುದು ಅಂತಂದ್ರೆ ತನ್ನಿಧನ, ಅದೇ ಪ್ರಥಮಾಸ್ತಮಿದೆ ತನ್ನಿಧನ, ನಿಧನ ನಾಮಕನಾಗಿರ್ತಕ್ಕಂತಹ ಸಂಕರ್ಷಣ, ಆ ನಿಧನ ಸಾಮವಾಚ್ಯನಾಗಿರ್ತಕ್ಕ ಸಂಕರ್ಷಣ ಅಲ್ಲಿಂದ. ಆಗ ಅವನು ಯಾವುದನ್ನ ತದಸ್ಯ ಪಿತರೋ ಅನ್ನುವ ಎತ್ತ, ಈಗ ಹುಟ್ಟುವ ಮುಂಚೆ ಒಂದು ಜೀವನ ಸ್ಥಿತಿಯನ್ನು ಹೇಳಿದ್ವಿ, ಅದು ಗರ್ಭ ಅಂತ. ಸತ್ತ ನಂತರ ಜೀವನ ನಿಯಮಿಸತಕ್ಕಂಥ ಸಂಕರ್ಷಣ, ಹುಟ್ಟುವ ಮುಂಚೆ ಅವರು ಪ್ರತಿಹಾರ ಅದೃಷ್ಟದ ಕೈಯಲ್ಲಿರ್ತಾರೆ, ಸತ್ತ ನಂತರ ಸಂಕರ್ಷಣ, ಯಾಕಂದ್ರೆ ಅವರು ಗುರುತಿದೇವತೆ ಸಂಹಾರ ಶಕ್ತಿಯನ್ನು, ಸತ್ತ ನಂತರ ಸಂಕರ್ಷಣದ ಕೈ ಹೋಗ್ತಾರೆ, ಹುಟ್ಟುವ ಮುಂಚೆ ಅದೃಷ್ಟದ ಕೈ, ಅದಿರುದ್ಧರಿಂದ ತಗೊಂಡು ಪ್ರತಿಮನ ಸೃಷ್ಟಿ ಮಾಡ್ತಾರೆ, ಅನಂತರ ಸಂಕರ್ಷಣ ತಗೊಂಡು ಸಂಹಾರ ಶಕ್ತಿಯಾಗಿರ್ತಾರೆ. ಅದರಿಂದ ತದಸ್ಯ ಪಿತರೋ ಅನ್ನುವ ಎಂತಹ ಸಂಕರ್ಷಣ ನಾಮಕನಾಗಿರ್ತಕ್ಕ ಸೂರ್ಯಾಸ್ತದ ಅನಂತರ ಇರತಕ್ಕಂತಹ ಸೂರ್ಯಮಂಡಲದಲ್ಲಿ ಸೂರ್ಯನಲ್ಲಿ ಸನ್ನಿಹಿತನಾಗಿರ್ತಕ್ಕ ನಿಧನ ಸಾಮವಾಚ್ಯನಾದ, ನಿಧನ ಶಬ್ದವಾಚ್ಯನಾದ ಸಂಕರ್ಷಣ ನಾಮಕ ಭಗವಂತ ಅವನನ್ನು ಆಶ್ರಯಿಸಿಕೊಂಡಿರುವುದು ಪಿತೃಗಳು, ಪಿತೃದೇವತೆಗಳು ಮತ್ತು ಅವರಲ್ಲಿರತಕ್ಕಂಥ ಮೃತ ಜೀವಗಳನ್ನ ನಿಯಂತ್ರಿಸತಕ್ಕಂಥ ಶಕ್ತಿ. ಆದ್ದರಿಂದಲೇ ತಸ್ಮಾತ್ ತಾನ್ ನಿಧಸತಿ ನಿಧನ ಭಾಜಿನೋ ಶೇತಸ್ಯ ಸಾಮ್ರಹ, ತಸ್ಮಾತ್ ತಾನ್ ನಿಧಸತಿ, ಆದ್ರಿಂದಲೇ ಪಿತೃಗಳನ್ನ ಕುರಿತು ಪಿಂಡವನ್ನ ಇಡ್ತಾನೆ. ನಿಧಾನ ನಿಧನ ವಾಚಕ ವಾಚ್ಯನಾಗಿರ್ತಕ್ಕ ಭಗವಂತನ ನಿಯಂತ್ರಣ ಇರುವುದರಿಂದಲೇ ಅವರು ಪಿಂಡದ ನಿಧಾನ ಮಾಡ್ತಾರೆ ಪಿತೃಗಳಿಗೆ. ಅಂದ್ರೆ ಏನಂತ ಅವನು ಇಳದೇ ಇದ್ರೆ ಪಿಂಡ ಇಡಬಾರ್ದು, ಅಂದ್ರೆ ಪಿಂಡ ಇಟ್ಟದ್ದು ನಾವು ಇಲ್ಲಿ ಇಟ್ಟದ್ದು ಅವರಿಗೆ ಸಲ್ಲಬೇಕಲ್ಲ, ಅದು ಸಂಕರ್ಷಣ ನಾಮಕ ಭಗವಂತ ಪಿಂಡ ತಿನ್ನಲಿಕ್ಕೆ ಆಗುತ್ತೆ, ಅದು ಜೀವಕ್ಕೆ ತಿನ್ನಲಿಕ್ಕೆ ಆಗಲೇ ಇಲ್ಲ. ಸ್ಥೂಲ ಶರೀರದಿಂದ ಮಾತ್ರ ಪಿಂಡ ತಿನ್ನಬಹುದು, ಸೂಕ್ಷ್ಮ ಶರೀರದಿಂದ ಪಿಂಡ ತಿನ್ನಲಿಕ್ಕೆ ಆಗುವುದಿಲ್ಲ. ಮತ್ತು ಸೂಕ್ಷ್ಮ ಶರೀರದಲ್ಲಿ ಪಿಂಡದ ಅವಶ್ಯಕತೆ ಇರುವುದಿಲ್ಲ. ನಮಗೆ ದಿನ ಮೂರು ಹೊತ್ತು ಪಿಂಡ ಬೇಕು, ಅದಕ್ಕೆ ಅವರಿಗೆ ಬೇಕೇನೋ ಅಂತ ನಮಗೆ ಕಾಣೋದಷ್ಟೇ. ಅವರಿಗೆ ಪಿಂಡದ ಅವಶ್ಯಕತೆ ಇರುವುದಿಲ್ಲ, ಮತ್ತೆ ಅವರು ಪಿಂಡ ಯಾಕೆ ಆಗ್ಬೋದು? ಪಿಂಡದಲ್ಲಿ ಅದು ನರಸಿಂಹ ಅದು ಸಂಕರ್ಷಣ ನಾಮಕನಾದ ಭಗವಂತ. ಇಲ್ಲಿ ನಾವು ದೇವತೆಗಳನ್ನು ಆತ್ಮವಾನ ಮಾಡಿ ಪಿಂಡ ಪ್ರದಾನ ಮಾಡಿದರೆ ಆ ದೇವತೆಗಳ ಮೂಲಕ ಅವರಿಗೆ ಇರತಕ್ಕಂತಹ ದೋಷವನ್ನು ಪರಿಹಾರ ಮಾಡುತ್ತಾರೆ. ಆದ್ದರಿಂದ ಇದನ್ನ ಸಂಕರ್ಷ ರೂಪಿ ಭಗವಂತ ಹೀಗೆ ಮಾಡದೇ ಇರ್ತಿದ್ರೆ ಪಿಂಡ ಇದ್ದದ್ದು ಅರ್ಥಾಗ್ತಿತ್ತು. ಅದನ್ನು ಪ್ರತಿಯಾದ ಪರ್ವಸಪಶ್ಚಾತ್ಯಂ ಪ್ರತಿಪತ್ಯಶನ ಭವೇದಂತ ರಾಮಾಯಣದಲ್ಲಿ ವಾಲ್ಮೀಕಿ ಹೇಳಿದ ಹಾಗೆ ಎಲ್ಲೋ ಪಿಂಡ ಹಾಕಿದ್ದಂತೆ ಎಲ್ಲೋ ತೃಪ್ತಿ ಆಗುವುದಾಗಿದ್ದರೆ ಬೊಂಬಾಯಲ್ಲಿ ಇರ್ತಕ್ಕಂಥ ನಮ್ಮ ಸ್ನೇಹಿತರಿಗೂ ಇಲ್ಲಿ ಪಿಂಡ ಹಾಕೋಣ, ಅಲ್ಲಿ ತೃಪ್ತಿ ಆಗಬೇಕು. ಅದೇ ಆಗಲಿ ಇಲ್ಲಿ ಪಿಂಡ ಹಾಕಿದ್ರೆ ಬೊಂಬಾಯಲ್ಲಿದ್ದವರು ಹೊಟ್ಟೆ ತುಂಬುತ್ತೆ, ಸ್ವರ್ಗದಲ್ಲಿದ್ದವರಿಗೆ ತುಂಬುತ್ತಂತೆ ಬೊಂಬಾಯಲ್ಲಿದ್ದವರು ಅದಕ್ಕೆ ಹತ್ತಿರಲ್ವ. ಬೊಂಬಾಯಲ್ಲಿದ್ದವರು ಯಾಕೆ ಪಿಂಡ ಹಾಕಬಾರದು? ಹಾಗಾಗಿ ಪಿಂಡ ಹಾಕಿದ್ದರಿಂದ ಅವರಿಗೆ ಹೊಟ್ಟೆ ತುಂಬುತ್ತೆ ಅಂತಾಗಲಿ, ಅಥವಾ ಅವರು ಪಿಂಡಕ್ಕೋಸ್ಕರ ಕಾದಿರ್ತಾರೆ ಪಿಂಡ ತಿಂತಾರೆ ಅಂತಾಗಲಿ ಅರ್ಥ ಅಲ್ಲ. ನಾವು ಪಿಂಡ ಪ್ರದಾನ ಮಾಡಿದ್ದರಿಂದ ಪಿಂಡ ನಿಧಾನಕ್ಕೆ ದೇವತೆಯಾಗಿರತಕ್ಕಂಥ ನಿಧಾನಾಮಕರಾದ ಸಂಕರ್ಷಣ ಯಾರಕ್ಕೋಸ್ಕರ ನಾವು ದೇವತಾ ಪ್ರಾರ್ಥನೆ ಮಾಡಿ ಅಲ್ಲಿ ಪಿಂಡ ಪ್ರದಾನ ಮಾಡಿದೆವೋ ಅವರಿಗೆ ಅಲ್ಲಿ ಪರಲೋಕದಲ್ಲಿ ಏನಾದರೂ ಪ್ರತಿಬಂಧಕಗಳಿದ್ದರೆ ಅದನ್ನು ಪರಿಹಾರ ಮಾಡುವ ವ್ಯವಸ್ಥೆ ಮಾಡ್ತಾನೆ. ಈ ಸಂಕರ್ಷ ಇಷ್ಟು ಮಾಡದೆ ಅಂತಿದ್ರೆ ಶ್ರಾದ್ದ ಮಾಡುದು ಪಿಂಡ ಮಾಡುದು ದಂಡ ಆಗ್ತಿತ್ತು. ಪಿಂಡ ಅನ್ನೋದು ಬರೇ ಪಿಂಡ ಅಲ್ಲ, ಅದು ದಂಡ ಕೂಡ ಆಗಿಬಿಡ್ತಿತ್ತು. ಆದರೆ ಇರ್ಲಿಕ್ಕೆ ಕಾರಣ ಸಂಕರ್ಷಣ ನಾಮಕನಾದ ಭಗವಂತ ಇಲ್ಲಿ ಪಿಂಡ ಪ್ರದಾನ ಮಾಡಿದಾಗ ಅಲ್ಲಿರ್ತಕ್ಕ ಜೀವಕ್ಕೆ ಸದ್ಗತಿ ಕೊಡ್ತಕ್ಕಂತಹ ಸಂಕಲ್ಪ ಭಗವಂತರಲ್ಲಿ ಮೂಡುತ್ತೆ. ಅಂದ್ರೆ ಇದು ಒಂದು ರೀತಿಯಿಂದ ಪಿತೃ ದೇವತೆಗಳ ಆರಾಧನೆ. ಪಿಂಡ ಪ್ರದಾನ ಅನ್ನೋದು ಪಿತೃಗಳ ಆರಾಧನೆ ಅಲ್ಲ, ಪಿತೃ ದೇವತೆಗಳ ಆರಾಧನೆ. ಪಿತೃಗಳು ನಮ್ಮ ಮನೆತನದ ಹಿರಿಯರ ಪಿತೃ ಪಿತಾಮಹ ಪ್ರಪಿತಾಮಹ ಮಾತಾಮಹ ಅದಲ್ಲ, ಇದು ಪಿತೃದೇವತೆಗಳು. ಅದನ್ನು ದೇವತಾ ತಾರತಂತ್ರ ಪಿತೃಗಣಗಳು ಅಂತಿದ್ದಾರೆ, ಅವರಿಗೆ ಸಂಬಂಧಪಟ್ಟ ಆರಾಧನೆ. ಅವನು ಸಂಕರ್ಷಣರ ಅಧೀನವಾಗಿ ಆ ಪಿತೃದೇವತೆಗಳು ಅವರು ನಿಜವಾಗಿ ಗತಿ ಸದ್ಗತಿಯೋ ದುರ್ಗತಿಯೋ ಹಣ ಯಾಕೆ ಬ್ಯಾಂಕಿಗೆ ಕಟ್ಟಬೇಕು, ಬಡ್ಡಿ ನೋಟಿಸ್ ಯಾಕೆ ಕಟ್ಸೋದು, ಏನು ಸಂಬಂಧ ಇಲ್ಲದಿದ್ದರೆ ಬ್ಯಾಂಕಿನವರು ತಂದೆ ಸತ್ತ ಮೇಲೆ ಮಾತ್ರ ಈ ನೋಟಿಸ್ ಕಳಿಸ್ತಾರೆ, ಯು ಆರ್ ಸಕ್ಸೆಸ್, ನಿನಗೆ ಇಷ್ಟು ಪೆಂಡಿಂಗ್ ಇದೆ, ಇಷ್ಟು ಇಂಟ್ರೆಸ್ಟ್, ಇಷ್ಟು ಕ್ಯಾಪಿಟಲ್ ಕಟ್ಟಬೇಕು ಅಂತ. ಹಾಗಾದ್ರೆ ತಂದೆ ಏನನ್ನ ಮಾಡದೆ ಬಿಟ್ಟಿದ್ದಾನೆ ಅದನ್ನ ಫುಲ್ಫಿಲ್ ಮಾಡತಕ್ಕಂತಹ ಸಕ್ಸೆಸರ್, ಉತ್ತರಾಧಿಕಾರಿ, ತಂದೆಯ ಪರವಾಗಿ ಮಾಡುವ ರೈಟ್ ಮಗನಿಗೆ. ಇದು ಶಾಸ್ತ್ರೀಯವಾಗಿಯೂ ಹೀಗೆ. ಆದ್ದರಿಂದ ತಂದೆಯಲ್ಲಿ ಏನು ಲೋಪ ಇದ್ದರೆ, ಲೋಪ ಇರಬೇಕು ಅಂತ ನಾವು ಅದಕ್ಕಿಂತ ಹೆಚ್ಚು ಪುಣ್ಯ ಮಾಡಿರಬಹುದು, ಲೋಪ ಇದ್ದರೆ ಆ ಲೋಪದ ಪರಿಹಾರವನ್ನು ಮಾಡೋದಕ್ಕೋಸ್ಕರ ಮಗನಿಂದ ಕರ್ಮ, ಆ ಮಗ ಮಾಡಿದ ಕರ್ಮ ಅದು ತಂದೆಗೆ ಸಲ್ಲುತ್ತೆ. ಯಾಕಂದ್ರೆ ಅವನು ಸಕ್ಸೆಸರ್, ತಂದೆ ಮಾಡದೇ ಇದ್ದಂತ ತಂದೆಯ ಪ್ರತಿನಿಧಿಯಾಗಿ ಅವನು ಈಸ್ ರೆಪ್ರೆಸೆಂಟೇಟಿವ್, ಈಸ್ ಅ ಸಕ್ಸೆಸರ್, ಅವನು ಈಸ್ ಅಥರೈಸ್ ಟು ಡೂ ವಾಟ್ ಈಸ್ ಫಾದರ್ ಶುಡ್ ಹ್ಯಾವ್ ಡನ್. ಅದರಿಂದ ತಂದೆ ಮಾಡಬೇಕಾಗಿದ್ದಂತ ಮಾಡದೇ ಏನಾದರೂ ಉಳಿದು ತಂದೆಗೆ ದೋಷ ಇದ್ದರೆ ತಂದೆಗೆ ಮೂರು ತಲೆಮಾರಿಗೆ, ತಾಯಿಗೆ ಮೂರು ತಲೆಮಾರಿಗೆ, ಅದನ್ನ ಮಾಡಿ ಅವರಿಗೆ ಅದರ ಪುಣ್ಯವನ್ನು ಕೊಡ್ತಕ್ಕಂತಹ ಅಧಿಕಾರ ಇರತಕ್ಕಂತಹ ಮಗ ಈ ನಿಯಮ ಮಾಡಿ ಮಗನ ಕೈಯಿಂದ ಕರ್ಮವನ್ನು ಮಾಡಿಸಿ ಅದರಿಂದ ಪಿತೃಲೋಕದಲ್ಲಿರತಕ್ಕಂತಹ ಪಿತೃಗಳಿಗೆ ಆ ಜೀವಕ್ಕೆ ಸದ್ಧತಿ ಮಾಡುವಂತಹ ವ್ಯವಸ್ಥೆ ಮಾಡಿಸಿ ಇದೆಲ್ಲ ಮಾಡತಕ್ಕವರು ಯಾರು? ಸಂಕರ್ಷಣ ನಾಮಕನಾದಂತಹ ಭಗವಂತ. ಹಾಗಾಗಿ ನಿಧನ ಆಗಿನೋ ಏಕಸ್ಯ ಸ್ಥಾನ, ಈ ರೀತಿ ಸಂಕರ್ಷಣ ನಾಮಕ ಭಗವಂತನ ಒಂದು ನಿಯಂತ್ರಣ ಇಲ್ಲದೆ ಇರ್ತಿದ್ರೆ ಪಿತೃಗಳ ಗತಿ ಅತಂತ್ರವಾಗಿ ಬಿಡ್ತಿತ್ತು. ಹೀಗೆ ಸತ್ತ ಮೇಲೆ ಆಮೇಲೆ ಕಾಡಿನಲ್ಲಿರತಕ್ಕಂತಹ ಪ್ರಾಣಿಗಳು, ವನಸ್ಪತಿಗಳು, ದೇವತೆಗಳು, ಮನುಷ್ಯರು, ಪಕ್ಷಿಗಳು, ಪಶುಗಳು, ಹೀಗೆ ಏಳು ವಿಧವಾಗಿರತಕ್ಕಂತಹ ಜೀವಜಾತವನ್ನ ಏಳು ಕಾಲಗಳಲ್ಲಿ ಸೂರ್ಯಮಂಡಲದಲ್ಲಿ ಸನ್ನಿಹಿತನಾಗಿರತಕ್ಕಂಥ ಭಗವಂತನ ಏಳು ರೂಪಗಳು, ಏಳು ವಿಧದ ಸಾಮಗಾನದಿಂದ, ಸಾಮವೇದದ ಏಳು ವಿಧ ಗಾನದಿಂದ ಸ್ತುತ್ಯನಾಗಿ ಆ ಏಳು ಸಾಮ ವಿಭಕ್ತಿಗಳ ಹೆಸರಿನಿಂದ ವಂಚನಾಗಿ ಏಳು ಕಾಲಗಳಲ್ಲಿ ಸೂರ್ಯಮಂಡಲದಲ್ಲಿ ಸನ್ನಿಹಿತನಾಗಿ ಏಳು ವಿಧವಾದ ಜಗತ್ತಿನ ಜೀವಜಾತವನ್ನು ನಿಯಂತ್ರಿಸ್ತಾ ಇದ್ದಾನೆ ಅಂತ ಉಪಾಸನೆ ಮಾಡಬೇಕು. ಹೀಗೆ ಏವಂ ಖಲು ಅಮುಮಾದಿತ್ಯಂ ಸಪ್ತವಿಧಂ ಸಾಮೋಪಾಸ್ತೆ, ಹೀಗೆ ಸೂರ್ಯನಲ್ಲಿರತಕ್ಕಂಥ ಏಳು ಬಗೆಯ ಭಗವಂತನ ರೂಪವನ್ನ, ಸಾಮನಾಮವಾದ ರೂಪವನ್ನ ಹೀಗೆ ಉಪಾಸನೆ ಮಾಡಬಾರ್ದು. ಈ ಉಪಾಸನೆ ಮಾಡಿದ್ರೆ ಏನು ಫಲ ಅಂತ ಹೇಳಿ, ಪ್ರತಿಯೊಂದರಲ್ಲೂ ಸಹೇತನ ಏವಂ ವಿದ್ವಾನ್ ಉಪಾಸನೆ, ಹೀಗೆ ಉಪಾಸನೆ ಮಾಡಿದ್ರೆ ಹೀಗಾಗುತ್ತೆ ಹೀಗಾಗುತ್ತೆ ಅಂತ ಫಲ ಹೇಳಿದ್ದಾರೆ. ಇಲ್ಲಿ ಫಲ ಹೇಳಲಿಲ್ಲ, ಮುಂದೆ ಒಟ್ಟಿಗೆ ಹೇಳ್ತಾರೆ. ಮತ್ತೆ ಇನ್ನೊಂದು ವಿಷಯ ಏನು ಅಂತಂದ್ರೆ, ಎಲ್ಲಿಯಾದರೂ ಒಂದು ಫಲ ಹೇಳದೇ ಇದ್ರೆ ಒಂದು ನಿಶ್ಚಿತವಾದ ಫಲ ಇದೆ, ಅದನ್ನ ನಾವು ಇಟ್ಕೊಂಡು ಬಿಡಬೇಕಾಗುತ್ತೆ. ಕರ್ಮಕಾಂಡದಲ್ಲಿ ಪೂರ್ವಮೀಮಾಂಸಾದಲ್ಲಿ ಯಜ್ಞಯಾಗಗಳನ್ನು ಮಾಡಲಿಕ್ಕೆ ಹೇಳಿದ್ದಾರೆ. ಯಜ್ಞಯಾಗ ಮಾಡಿ ಈಗ ಮಳೆ ಬರಬೇಕಾದ್ರೆ ಕಾರ್ಯನಿ ಎಷ್ಟು ಮಾಡಬೇಕು, ಮಕ್ಕಳಾಗಬೇಕಾದ್ರೆ ಪುತ್ರಗಾಮಿ ಎಷ್ಟು ಮಾಡಬೇಕು, ಈಗ ಒಂದೊಂದಕ್ಕೆ ಹೇಳಿದರು. ಆಮೇಲೆ ಕೆಲವು ಯಾಗಗಳಿಗೆ ಫಲವನ್ನು ಹೇಳುವುದಿಲ್ಲ, ಇಂಥ ಯಾಗ ಮಾಡಬೇಕು ಅಗ್ನಿಹೋತ್ರ ಯಾವ ಜೀವ ಅಗ್ನಿಹೋತ್ರ ಜೀವ ಇಡೀ ಜನ್ಮದಲ್ಲಿ ಇಡೀ ಜೀವಮಾನ ಪೂರ್ತಿ ಅಗ್ನಿಹೋತ್ರ ಮಾಡಬೇಕು, ಯಾಕೆ ಮಾಡಬೇಕು ಫಲ ಹೇಳುವುದಿಲ್ಲ. ಎಲ್ಲಿ ಫಲ ಹೇಳಲಿಲ್ಲೋ ಅದಕ್ಕೆ ಜೈವಿನಿ ಒಂದು ನೇಮ ಮಾಡ್ತಾರೆ, ಸಸ್ವಂತಹ ಸರ್ವಾನ್ ಪ್ರತ್ಯ ವಿಶಿಷ್ಟತ್ವ, ಅದು ಮಕ್ಕಳಾಗಬೇಕು ಅನ್ನೋದು ಕೆಲವರಿಗೆ ಮಾತ್ರ ಅಪೇಕ್ಷೆ, ಮಳೆ ತುಂಬ ಮಕ್ಕಳಿಂದ ಅವರಿಗೆ ಬೇಡಪ್ಪ ಅಂತಾರೆ. ಮಳೆ ಬರ್ತಾ ಇದೆ, ಮಳೆ ಬಂದು ಊರೂರು ಕೊಚ್ಚಿ ಹೋಗ್ತಾ ಇದೆ, ಅವಾಗ ಮಳೆ ಆಗ್ತಾ ಮಳೆ ಆಗಬೇಕು ಅನ್ನೋದು ಕೆಲವರದ್ದು ಮಾತ್ರ, ಎಲ್ಲಿ ಬರಗಾಲದಲ್ಲಿ ವಾಸವಾಗಿದೆ ಅವರ ಅಪೇಕ್ಷೆ. ಈ ಎಲ್ಲ ಅಪೇಕ್ಷೆ ಕೆಲವರದ್ದು, ಸಾರ್ವತ್ರಿಕ ಅಲ್ಲ. ಸಾರ್ವತ್ರಿಕ ಅಪೇಕ್ಷೆ ಯಾವುದೋ ಅರ್ಥದಲ್ಲಿ ಹೇಳುವುದಿಲ್ಲ. ಎಲ್ಲರೂ ಬಯಸುವಂತಹ ಅಂದ್ರೆ ಏನು, ಸ್ವರ್ಗ ಅಂತ, ಇಲ್ಲಿ ಅದಲ್ಲ ಮೋಕ್ಷ. ಅದರಿಂದ ಐಹಿಕವಾದ ಫಲಗಳು ವಿಶೇಷ ಇದ್ದಾಗ ಐಹಿಕ ಫಲಗಳನ್ನು ಹೇಳಬಹುದು ನಾವು, ಅದು ಇಂತಿಂತ ಫಲ ಅಂತ, ಅದು ನಮಗೆ ಮುಖ್ಯ ಅಲ್ಲ. ಈ ರೀತಿ ಸಪ್ತ ವಿಧವಾಗಿರತಕ್ಕಂತಹ ಭಗವಂತನ ಉಪಾಸನೆಯಿಂದ ಸೂರ್ಯಮಂಡಲಕ್ಕೆ ಹೋಗಿ ಸೇರಿಕೊಳ್ಳುವುದು ನಾವು, ಸೂರ್ಯಮಂಡಲದಲ್ಲಿ ಹೋಗಿ ಸೇರಿಕೊಂಡಲ್ಲಿ ಮೋಕ್ಷವೇ. ಮತ್ತೆ ಸೂರ್ಯನಲ್ಲಿರತಕ್ಕ ಭಗವಂತನ ಉಪಾಸನೆ ಮಾಡಿದ್ರೆ ಸೂರ್ಯಪ್ರಾಪ್ತಿ ಅನ್ನೋದು ನಿಶ್ಚಿತ, ಅದು ಮೋಕ್ಷ ಫಲಕ. ಅದರಿಂದ ಪ್ರತ್ಯೇಕವಾಗಿ ಇದರ ಫಲವನ್ನು ಹೇಳಲಿಲ್ಲ. ಇನ್ನೊಂದು ಸಪ್ತವಿಧ ಉಪಾಸನೆ ಇದೆ, ಬಹಳ ವಿಚಿತ್ರವಾದ ಉಪಾಸನೆ ಅದು ಕೂಡ. ಬಹಳ ವಿಚಿತ್ರ ಅಂದ್ರೆ ಈ ಹೆಸರುಗಳ ಮೇಲೆ ಬರತಕ್ಕಂತಹ ಉಪಾಸನೆ. ಈಗ ಇಲ್ಲಿ ಒಟ್ಟಿಗೆ ಇಷ್ಟು ಹೆಸರುಗಳಾಯ್ತು. ಮೊದಲನೇದ್ದು ಹಿಂಕಾರ, ಲೆಕ್ಕ ಮಾಡಿದ್ರೆ ಮೂರು ಅಕ್ಷರ ಆಯ್ತು. ಆಮೇಲೆ ಪ್ರಸ್ತಾವ, ಮೂರು ಆರು ಅಕ್ಷರ ಆಯ್ತು. ಆಮೇಲೆ ಆದಿ, ಆದಿ ಎರಡು ಎಂಟು ಅಕ್ಷರ ಆಯ್ತು. ಉದ್ಗೀತ, ಎಂಟು ಹನ್ನೊಂದು ಅಕ್ಷರ ಆಯ್ತು. ಆಮೇಲೆ ಪ್ರತಿಹಾರ, ಹನ್ನೊಂದು ನಾಲ್ಕು ಹದಿನೈದು ಅಕ್ಷರ ಆಯ್ತು. ಉಪದ್ರವ, ಹದಿನೈದು ನಾಲ್ಕು ಹತ್ತು ಹತ್ತೊಂಬತ್ತು ಅಕ್ಷರ ಆಯ್ತು. ಆಮೇಲೆ ನಿಧನ, ಹತ್ತೊಂಬತ್ತು ಮೂರು ಇಪ್ಪತ್ತೆರಡು ಅಕ್ಷರ ಆಯ್ತು. ಈ ಇಪ್ಪತ್ತೆರಡು ಅಕ್ಷರಗಳಲ್ಲಿ ಇಪ್ಪತ್ತೆರಡು ಭಗವಂತನ ರೂಪದ ಉಪಾಸನೆ. ಈ ಏಳು ಹೋಗಿ ಇಪ್ಪತ್ತೆರಡು ಇಲ್ಲಿ 24 ಅಕ್ಷರಗಳಲ್ಲಿ ಹೇಗೆ ಕೇಶವಾದಿ ಚತುರ್ವಿಂಶತಿ ಮೂರ್ತಿಯ ಉಪಾಸನೆ, ಹಾಗೆ 22 ಅಕ್ಷರಗಳಲ್ಲಿ ಭಗವಂತನ 22 ರೂಪಗಳ ಉಪಾಸನೆ. ಅದರಲ್ಲಿ 21ನೆಯವನು ಈಗ ಬಂದ ಆದಿತ್ಯ, ಅದರಿಂದ ಆಚೆಗೆ 22 ಬಂತು. ಸೂರ್ಯಮಂಡಲದಲ್ಲಿ ಕಾಲವನ್ನು ವಿಭಾಗ ಮಾಡಿಕೊಟ್ಟು 21 ಅಂತ 21 ಸಪ್ತಾಸ್ಯ ಅದನ್ನು ಪರಿಧಯ ಹೊರಡಿಸುತ್ತಲೇ ಬರುತ್ತೆ. ತ್ರಿಸಪ್ತ ಸಮಿತಾ 21 ಸಮಿತಿಗಳು, 21 ಸಮಿತಿಗಳು ಅಂದ್ರೆ ಈ ಸೂರ್ಯನು ಒಬ್ಬ ಸಮಿತಿ. ಯಾವುದದು? ದ್ವಾದಶ ಮಾಸಾಹ ಪಂಚರ್ತವ 12 ಮಾಸಗಳು, 512 17 ತ್ರಯೇ ಮೇ ಲೋಕಾಹ ಕೂರ್ಪುವಸ್ವ 3 ಲೋಕಗಳು 13 20 ಅಸಾವಾದಿತ್ಯ ಸೂರ್ಯ. ಇವು 21 ಸಮಿತಿಗಳು. ಆ 21ನೇವ ಸೂರ್ಯ, 22ನೇವ ಮೂಲ ರೂಪಿ ನಾರಾಯಣ. ಹೀಗೆ 22 ಸೂರ್ಯನಲ್ಲಿ ಅಂತರ್ಗತವಾಗುವುದಕ್ಕಿಂತ ಮೊದಲು 12 ಮಾಸ ನಿಯಾಮಕ ರೂಪಗಳು, ಅಂದರೆ 5 ಋತು ನಿಯಾಮಕ ರೂಪಗಳು, 3 ಲೋಕ ನಿಯಾಮಕ ರೂಪಗಳು ಮತ್ತು ಆದಿತ್ಯ ಸ್ವರೂಪ, ಇವು 21 ಮತ್ತು ಕೊನೆಯದು ಮೂಲ ರೂಪ 22. ಹೀಗೆ ಭಗವಂತನ 22 ರೂಪಗಳ ಉಪಾಸನೆಯನ್ನ ಈ ಸಪ್ತವಿಧ ಸಾಮದಲ್ಲಿ ಹೇಳ್ತಾರೆ. ಅದು ತುಂಬಾ ಕ್ಲಿಷ್ಟವಾದ ಉಪಾಸನೆ, ಅದು ತುಂಬಾ ರೋಚಕವಾದ ಉಪಾಸನೆ. ಪ್ರಾಯ ಈ ತರ ಹೇಳಿದ ಉಪಾಸನೆಗಳಲ್ಲೆಲ್ಲ ಹೆಚ್ಚು ರೋಚಕವಾದಂತಹ ಉಪಾಸನೆ ಹೌದು. ಅದು ತಿಳಿದುಬಿಟ್ರೆ ಅತ್ಯಂತ ಆನಂದಮಯವಾದ ಉಪಾಸನೆ. ಆ ಉಪಾಸನೆಯ ಜೊತೆಗೆ ಸಪ್ತವಿಧ ಉಪಾಸನೆ ಮುಕ್ತಾಯ ಆಗುತ್ತೆ. ಸಪ್ತವಿಧದ್ದು ನಾವು ಒಂದು ಮುಖ್ಯವಾದ ಉಪಾಸನೆ, ಎರಡಾಯತಿಗೆ ಸಪ್ತವಿಧದ ಉಪಾಸನೆ. ಒಂದು ಈ ವಾಗ್ಮಯದಲ್ಲಿ ಉಪಾಸನೆ, ವಾಗ್ಮಯದಿಂದ ಈ ಎಲ್ಲ ವಾಗ್ಮಯದಿಂದ ವಂಚನಾಗಿರ್ತಕ್ಕಂಥ ಸೂರ್ಯನಲ್ಲಿರ್ತಕ್ಕಂಥ ನಾರಾಯಣದ ಉಪಾಸನೆ. ಆದರೆ ಭಗವಂತನ ಈ 7 ರೂಪಗಳಲ್ಲಿ ಇರತಕ್ಕಂಥ 3 ಮುಖಗಳು, 7 × 20 7 ಮುಖ 7 ರೂಪಗಳು ಕೂಡ 3 ಮುಖದಲ್ಲಿ ಇದೆ. ಹಾಗೆ 21 ರೂಪಗಳು, ಆದ್ರೆ ಅದು ಮೂಲ ರೂಪದಿಂದ ಅಭಿವ್ಯಕ್ತವಾದ ಕೊಟ್ಟು. ಹೀಗೆ 22 ಭಗವಂತನ ಸೂರ್ಯನಲ್ಲಿ ಇರತಕ್ಕ ಒಂದು ರೂಪ ವಿಶೇಷದ ಉಪಾಸನೆಯಿಂದ ಹಿಡಿದು ಸಮಸ್ತ ವಿಶ್ವವ್ಯಾಪಿಯಾಗಿರ್ತಕ್ಕಂಥ ಕಾಲ ನಿಯಾಮಕರು ದೇಶ ನಿಯಾಮಕರು ಆಗಿರತಕ್ಕಂಥ ಭಗವಂತನ 22 ರೂಪಗಳ ಚಿಂತನೆಯಲ್ಲಿ ಒಂದು ಸಮಗ್ರ ಚಿಂತನೆ ಇದೆ. ಅಲ್ಲಿ ಸಮಗ್ರತೆ ಬಂತು. ಅಲ್ಲಿ ಕಾಲದ ನಿಯಾಮಕ ಭಗವಂತ ಬಂತ, ಮಾಸ ನಿಯಾಮಕ, ಋತು ನಿಯಾಮಕ, ತ್ರಿಲೋಕ ನಿಯಾಮಕ ಬಂತ, ಆದಿತ್ತಲ್ಲಿರೋ ಬಂತ, ಮೂಲ ರೂಪ ಬಂತ. ಕಾಲ ದೇಶಗಳಲ್ಲಿ ತುಂಬಿರುವ ಭಗವಂತನ ಅನಂತ ರೂಪದ ಚಿಂತನೆ ಈ 22 ರೂಪದಲ್ಲಿ ಬರುತ್ತೆ. ಬಹಳ ಮುಖ್ಯವಾದಂತಹ ಉಪಾಸನೆ. ಆ ಉಪಾಸನೆಯ ಜೊತೆಗೆ ಸಪ್ತವಿಧ ಉಪಾಸನೆ ಮುಕ್ತಾಯ ಆಗುತ್ತೆ. ಆಮೇಲೆ ಸಾಮದಲ್ಲಿ ಎಷ್ಟೆಷ್ಟು ವಿಧಗಳಿವೆ ಅದರ ಉಪಾಸನೆಯನ್ನು ಹೇಳ್ತಾ ಹೋಗ್ತಾರೆ. ಸಾಮದಲ್ಲಿ ನಾನಾ ಸಾಮ ಇದೆ. ಈಗ ಒಂದು ಪ್ರತಿಯೊಂದು ಸಾಮದಲ್ಲಿ 7 ವಿಭಾಗಗಳು. ಹಾಡು ಬಿಗಿನ್ ಮಾಡುವುದು, ಹಾಡನ್ನು ಹೈ ಪಿಚ್ಚಿಕೊಂಡು ಹೋಗುವುದು, ಆಮೇಲೆ ಅದನ್ನು ಲೆವೆಲ್ ತರುವುದು, ಮತ್ತೆ ಸ್ವರವನ್ನ ಕೆಳಕ್ಕೆ ತಂದು ಕಂಟ್ರೋಲ್ ಮಾಡುವುದು, ಈ ಎಲ್ಲಾ ವಿಭಕ್ತಿಗಳು ಇರತಕ್ಕ ಸಾಮಗಳು ತುಂಬಾ ಇವೆ. ಯಾಕೆಂದ್ರೆ ಇವು ಎಲ್ಲ ಹಾಡಿನಲ್ಲಿ ರಾಗ ಯಾವ್ದಾದ್ರೂ ಸರಿ ಶಂಕರಾಭರಣ ಅಂದ್ರೆ ಹಾಗೆ ಮಾಡುದು, ಶುರು ಮಾಡುವುದು, ಹೈ ಪಿಚ್ಚಿ ಹೋಗುದು, ಆಮೇಲೆ ಕಂಟ್ರೋಲ್ ಮಾಡುವುದು, ಭೈರವಿಯಾದ್ರೂ ಹಾಗೆ, ಮೋಹನ ಆದ್ರೂ ಹಾಗೆ, ಯಾವ ರಾಗ ಆದ್ರೂ ಹಾಗೆ. ಅಂದ್ರೆ ರಾಗಗಳು ತುಂಬಾ ಇವೆ, ಹಾಗೆ ಅಲ್ಲಿ ಸಾಮಗಳು ತುಂಬಾ ಇವೆ. ಅದರಲ್ಲಿ ಮುಖ್ಯವಾದ ಕೆಲವು ಸಾಮಗಳು ಹೇಳಿದ್ರೆ ರಥಂತರ ಸಾಮ ಇಂದ ಹೇಳಿದ್ದೆ ನಾನು, ರಥಂತರ ಸಾಮ, ಬೃಹತ್ ಸಾಮ, ನೀರ ರಾಜನ ಸಾಮ, ವಾಮದೇವಿಯ ಸಾಮ, ಶಕ್ವರಿಯ ಸಾಮ, ಶಕ್ವರಿ ಸಾಮ, ಇವೆಲ್ಲ ಬರ್ತಾ ಇರುತ್ತೆ. ಇಂಥ ವಿಶಿಷ್ಟವಾದ ಸಾಮಗಳಲ್ಲಿ ಹೇಗೆ ಭಗವಂತನನ್ನ ಪಂಚರೂಪದಿಂದ ಉಪಾಸನೆ ಮಾಡಿರುವಂತಹ ಸಾಮ ವಿಶೇಷಗಳಲ್ಲಿ ಇದು ವಾಸ್ತವಿಕವಾಗಿ ಸಾಮಗಾರ ಮಾಡತಕ್ಕ ಸಾಮವೇದಿಗಳಿಗೆ ನೇರ ಸಂಬಂಧಪಟ್ಟದ್ದು, ಉಳಿದವರಿಗೆ ಶಬ್ದ ಮಾತ್ರ. ಆದರೂ ರೋಚಕ ರೋಚಕವೇ ಎಷ್ಟು ಬಗೆ. ಈಗ ಸಂಗೀತ ಗೊತ್ತಿದ್ದವರು ಶಂಕರಾಭರಣದಲ್ಲಿ ಬರೋದ್ರೆ ಹಾಗೆ ಉಪಾಸ ಮಾಡಬೇಕು ಅಂತ ಕೇಳೋದಕ್ಕೆ ಅಡ್ಡ ಇಲ್ಲ. ಶಂಕರಾಭರಣ ಹಾಡಿದ್ರೆ ತಂದೆಯೂ ಕೂತ್ಕೊಳ್ಳಿಕ್ಕಿಲ್ಲ, ಅದು ಬೇರೆ ವಿಷಯ. ಆದ್ರೆ ಯಾರು ಹಾಡೋರು ಹಾಡುವಾಗ ನಾವು ಅನುಸಂಧಾನ ಮಾಡಬೇಕು, ಓಹೋ ಶಂಕರಾಭರಣ ಹಾಡ್ತಾ ಇದ್ದಾರೆ, ಇದ್ರ ಭಗವಂತನ ಈ ರೂಪ ಇದೆ. ಹಾಗೆ ಯಾವ ಸಾಮ ಹಾಡಿದ್ರೆ ಯಾವ ಭಗವಂತನ ಯಾವ ರೂಪಕ್ಕೆ ಸಂಬಂಧಪಟ್ಟದ್ದು ಅಂತಕ್ಕಂಥದ್ದನ್ನ ಮುಂದೆ ಇದನ್ನು ಹೇಳ್ತಾರೆ. ಎಷ್ಟು ವಿಷಯಗಳು ಪೂರ್ತಿ ಈ ಬಾರಿ ಮುಗಿಯೋದಿಲ್ಲ ಅಂತ ಕಾಣುತ್ತೆ. ಯಾಕೆಂದ್ರೆ ಇನ್ನು 2 ದಿನದ ಪಾಠ ಉಳಿದಿರೋದು. ನಾಳೆ ಪ್ರತಿಪತ್ತ ಅಂದ್ರಿಂದ ನಾಳೆ ಬೆಳಿಗ್ಗೆ ಭಾಗವತವನ್ನೇ ಮಾಡ್ತೀರಿ. ನಾಳೆ ಉಪನಿಷತ್ ಇಲ್ಲ, ವರ್ತುರ್ಗ ಚತುರ್ದಶಿ ಹುಣ್ಣಿಮೆ ಯಾವತ್ತೂ ಮಾಡಬಾರ್ದು. ನಮಗೆ ಯಾವತ್ತು ಅನಧ್ಯಾಯ ಇರಲಿಲ್ಲ, ಒಬ್ಬರೊಬ್ಬ ಅಧ್ಯಯನ ಅದನ್ನ ಇವತ್ತು ಮಾಡಿದೆ. ಅನಧ್ಯಾಯ ಜಾಸ್ತಿ ಆದ್ರಿಂದ ಅದೇ ಪ್ರತಿಪತ್ತಿನ ದಿವಸ ಸರ್ವಥಾ ವೇದಾಧ್ಯಯನ ಮಾಡಬಾರದು, ನಿಷೇಧ ಇದೆ. ಹಾಗಾಗಿ ನಾಳೆ ಪ್ರತಿಪತ್ತಿನ ದಿವಸ ವೇದಾಧ್ಯಯನ ಬೇಡ. ನಾಳೆ ಬೆಳಿಗ್ಗೆಯೂ ಭಾಗವತ, ಸಾಯಂಕಾಲವೂ ಭಾಗವತ. ಹಾಗಾಗಿ ಒಂದು ಭಾಗವತದ್ದು ಒಂದು ಉಪನ್ಯಾಸ ಜಾಸ್ತಿ ಆಗುತ್ತೆ, ಉಪನಿಷತ್ತದ್ದು ಒಂದು ಇನ್ನ. ಅದರಿಂದ ನಾಡಿದ್ದು ಆಚರಣೆ ಶನಿವಾರ ಭಾನುವಾರ 2 ದಿವಸ ಮಾತ್ರ ಉಪನಿಷತ್ ಪಾಠ ಇರು. 2ನೇ ಅಧ್ಯಾಯ ಮುಗಿಯುವ ಹಾಗೆ ಕಾಣ್ತಾ ಇಲ್ಲ. ನಮಗೆ ಎಷ್ಟಾಯ್ತೋ ಅಷ್ಟು ಬ್ರಹ್ಮ ಬ್ರಹ್ಮತಿರಾಕರೋತ್ ಅನಿರಾಕರಣಮಸ್ತು ಅನಿರಾಕರಣಂ ಮೇಸ್ತು ತದಾತ್ಮನಿ ನಿರತೇ ಹಿ ಉಪನಿಷತ್ಸು ಧರ್ಮಾಸ್ತೇ ಮಯಿ ಸಂತು ತೇ ಮಯಿ ಸಂತು ಓಂ ಶಾಂತಿ ಶಾಂತಿ ಶಾಂತಿ. ಶ್ರೋತ್ರಮಥೋಬಲ ಇಂದ್ರಿಯಾಣಿ ಚ ಸರ್ವಾಣಿ ಸರ್ವಂ ಬ್ರಹ್ಮೋಪನಿಷದಂ ಮಾಹಂ ಬ್ರಹ್ಮ ನಿರಾಕುರ್ಯಾಂ ಮಾ ಬ್ರಹ್ಮ ನಿರಾಕರೋತ್ ಅನಿರಾಕರಣಮಸ್ತ್ವ ನಿರಾಕರಣಂ ಮೇಯಸ್ತು ತದಾತ್ಮನಿ ನಿರತೇ ಹಿ ಉಪನಿಷತ್ಸು ಧರ್ಮಾಸ್ತೇ ಮಯಿ ಸಂತು ತೇ ಮಯಿ ಸಂತು. ಓಂ ಶಾಂತಿ ಶಾಂತಿ ಶಾಂತಿ. ಭಗವಂತನ ಸಪ್ತವಿಧ ಸಾಮದ ಉಪಾಸನೆಯ ಒಂದು ಕೊನೆಯ ಮುಖವನ್ನು ನಾವು ಇವತ್ತು ನೋಡ್ತಾ ಇದ್ದೇವೆ. ಈ ಏಳು ರೂಪಗಳ ಉಪಾಸನೆಯ ಒಂದು ಏಳರಿಂದ ಇಪ್ಪತ್ತೆರಡು ಏಳು ರೂಪಗಳಿಂದ ಇಪ್ಪತ್ತೆರಡು ರೂಪಗಳನ್ನು ಉಪಾಸನೆ ಮಾಡತಕ್ಕಂತಹ ಒಂದು ಅಪೂರ್ವವಾದ ಉಪಾಸನೆಯನ್ನ ಈ ಖಂಡ ಹೇಳ್ತದೆ. ಈ ಉಪಾಸನೆಯ ಜೊತೆಗೆ ಈ ಖಂಡ ಮುಕ್ತಾಯವಾಗುತ್ತದೆ. ಅಥಲು ಆತ್ಮಸಂಹಿತಂ ಅತಿಮೃತ್ಯು ಸಪ್ತವಿಧಂ ಸಾಮ ಉಪಾಸೀತ. ಇಷ್ಟರ ತನಕ ಬೇರೆ ಬೇರೆ ಪ್ರತೀಕಗಳಲ್ಲಿ ಭಗವಂತನ ಉಪಾಸನೆ ನಡೆದಿದೆ. ಇಂದ್ರಿಯಗಳಲ್ಲಿ, ದೃಷ್ಟಿಯಲ್ಲಿ, ಲೋಕಗಳಲ್ಲಿ, ಸೂರ್ಯನಲ್ಲಿ, ಕಾಲಗಳಲ್ಲಿ, ಬೇರೆ ಬೇರೆ ಪ್ರತೀಕಗಳಲ್ಲಿ ಭಗವಂತನ ಉಪಾಸನೆ ನಡೆದಿದೆ. ಪಶುಗಳಲ್ಲಿ, ಋತುಗಳಲ್ಲಿ, ಹೀಗೆ. ಈಗ ಭಗವಂತನ ಜ್ಞಾನಾನಂದ ಬಲ ಸ್ವರೂಪವಾಗಿರತಕ್ಕಂಥ ರೂಪಗಳನ್ನೇ ನೇರವಾಗಿ ಉಪಾಸನೆ ಮಾಡತಕ್ಕಂಥ, ಅದಕ್ಕೆ ಇಲ್ಲಿ ಹೇಳ್ತಾರೆ ಇದು ಆತ್ಮಸಂಹಿತಂ. ಹಿಂದೆ ಹೇಳಿರತಕ್ಕಂಥದ್ದು ಭಗವಂತನ ಪ್ರತೀಕ ಆಗಿದ್ರೆ ಇಲ್ಲಿ ಹೇಳತಕ್ಕಂಥದ್ದು ನೇರ ಭಗವಂತನ ರೂಪ. ಈ ಇಪ್ಪತ್ತೆರಡು ರೂಪಗಳು ಆತ್ಮಸಂಹಿತ ಅಂದ್ರೆ ಅದು ಅದಕ್ಕೆ ಸಮಾನ, ಇನ್ನೊಂದು ಸಮಾನವಾದ ಅದಕ್ಕೆ ಸದೃಶವಾದ ಇನ್ನೊಂದು ವಸ್ತು ಇಲ್ಲ. ಆತ್ಮಸಂಹಿತ ಅಂದ್ರೆ ತನಗೆ ಮಾತ್ರ ತಾನು ಸಾಟಿಯಾದ ವಸ್ತು, ಅದಕ್ಕೆ ಮಾತ್ರ ಉಪಮಾನ. ಇನ್ನೊಂದು ಅರ್ಥದ ಯಾವುದು ಅಂದ್ರೆ ಅದು ಒಂದೇ. ಹೇಗೆ ವೃಷಭದೇವನಾಗಿ ಭಗವಂತ ಅವತಾರ ಮಾಡುವಾಗ ಋಷಿ